ಬಾಳೆ, ಸುಗಂಧರಾಜ, ಸೇವಂತಿಗೆ ಹಾಗೂ ಶೇಂಗಾ ಬೆಳೆಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳು ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗುರುದೇವಿ ವಿ ನವಲಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಸ್ಯರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಗುರುದೇವಿ ವಿ ನವಲಿ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಈ ಒಂದು ಪ್ರಮುಖ ಬೆಳೆಗಳಾದಂತಹ ಬಾಳೆ, ಸುಗಂಧರಾಜ, ಸೇವಂತಿಗೆ ಮತ್ತು ಶೇಂಗಾ ಬೆಳೆಗಳಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗಗಳು ಯಾವ್ಯಾವು ಹಾಗೂ ಅವುಗಳನ್ನು ಯಾವ ರೀತಿ ಹತೋಟಿ ಮಾಡಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್ ಹೇಳಿ, ಮೊದಲೇದಾಗಿ ಈ ಒಂದು ಬಾಳೆ ಒಂದು ಕೃಷಿಯಲ್ಲಿ ಬರ್ತಕ್ಕಂತ ಪ್ರಮುಖ ರೋಗಗಳು ಅಂತಂದ್ರೆ ಯಾವ್ಯಾವು? ಎಲ್ಲರಿಗೂ ರೈತ ಬಾಂಧವರಿಗೆ ನಮಸ್ಕಾರ. ಈ ಭಾಗದಲ್ಲಿ ಈ ಹಿರಿಯೂರು ಬರೋದು ವಲಯ ಕೃಷಿ 4 ಬರುತ್ತೆ, ಕರ್ನಾಟಕದ 10 ವಲಯಗಳಲ್ಲಿ. ಇದರಲ್ಲಿ ಪ್ರಮುಖವಾಗಿ ಬಾಳೆ ಒಂದು ಅತ್ಯಂತ ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೆಯೋದ್ರಿಂದ ಈ ಬಾಳೆಯಲ್ಲಿ ರೋಗಗಳ ನಿಯಂತ್ರಣ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಇದರಲ್ಲಿ ಬರುವಂತಹ ಪ್ರಮುಖ ರೋಗಗಳೆಂದರೆ ಒಂದು ಸಿಗಾಟೋಕ ಎಲೆ ಚುಕ್ಕೆ ರೋಗ ಅಂತ ಹೇಳ್ತೀವಿ, ಇನ್ನೊಂದು ಪನಾಮ ಸೊರಗು ರೋಗ, ಅದರ ಜೊತೆಗೆ ಜಂತು ಹುಳುವಿನ ರೋಗದ ಬಾಧೆಯನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುತ್ತದೆ. ಈ ಸಿಗಾಟೋಕ ರೋಗದ ಲಕ್ಷಣಗಳು ಹೇಗಿರುತ್ತದೆ ಅಂತಂದ್ರೆ, ನಾವು ಎಲೆಗಳ ಮೇಲೆ ಹಳದಿ ಆಕಾರದ ಉದ್ದನೆಯ ಚುಕ್ಕೆಗಳನ್ನು ಕಾಣಬಹುದು. ಆದರೆ ಈ ಹಳದಿ ಆಕಾರಕ್ಕೆ ತಿರುಗುವಂತ ಈ ಎಲೆ ಚುಕ್ಕೆಗಳು, ಇದು ಬರೋದು ಒಂದು ರೋಗಾಣುದಿಂದ ಇರ್ಬೋದು. ರೋಗಾಣು ಅಂದ್ರೆ ನಾವಿಲ್ಲಿ ಪ್ರಮುಖವಾಗಿ ಶಿಲೀಂಧ್ರ ಅಂತ ಹೇಳಬಹುದು. ಅದರ ಜೊತೆಗೆ ಇದು ಪೊಟ್ಯಾಸಿಯಂ ಡೆಫಿಷಿಯನ್ಸಿ ಕೂಡ ಇಂದ ಕೂಡ ಬರಬಹುದು ಈ ಹಳದಿ ಎಲೆ ಚುಕ್ಕೆ. ಆಮೇಲೆ ಇದನ್ನು ಮೇಜರ್ ಆಗಿ ನಾವು ಯಾವ ರೀತಿಯಾಗಿ ಹತೋಟಿ ಮಾಡಬೇಕು ಅಂತಂದ್ರೆ, ಇದಕ್ಕೆ ನಾವು ಶಿಲೀಂಧ್ರ ನಾಶಕಗಳಾದ ಟೆಬಿಕೊನಾಜೋಲ್ 1 ml ಪ್ರತಿ ಲೀಟರ್ಗೆ ಸೇರಿಸಿ 15 ಅಂತರದಲ್ಲಿ ಸಿಂಪರಣೆ ಮಾಡಬೇಕು. ಒಂದು ಸಾರಿ ಟೆಬಿಕೊನಾಜೋಲ್ ನ ಸಿಂಪರಣೆ ಮಾಡಿದ ನಂತರ 15 ಇನ್ನೊಂದು ಕೆಮಿಕಲ್ ನ ನಾವು ಬಳಸುವಂತಹ ಯಾವ ಶಿಲೀಂಧ್ರ ನಾಶಕಗಳನ್ನು ಸಹಿತ ನಾವು ಆಲ್ಟರ್ನೇಟಿವ್ ಆಗಿ ಬಳಸಬೇಕು. ಒಂದರ ನಂತರ ಒಂದೇ ಶಿಲೀಂಧ್ರ ನಾಶಕಗಳನ್ನು ಬಳಸುವುದರಿಂದ ಸಸ್ಯಗಳಿಗೆ ಅಥವಾ ರೋಗಾಣುಗಳಿಗೆ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಆ ಪವರ್ ಬೆಳೆದುಕೊಳ್ಳುತ್ತೆ. ಅದರ ಸಲುವಾಗಿ ನಾವು ಆಲ್ಟರ್ನೇಟಿವ್ ಶಿಲೀಂಧ್ರ ನಾಶಕಗಳನ್ನು ಬಳಸುವುದರಿಂದ ನಾವು ಹೆಚ್ಚಿನ ಪ್ರಮಾಣದಲ್ಲಿ ರೋಗವನ್ನು ತಡೆಗಟ್ಟಬಹುದು. ಒಂದು ಟೆಬಿಕೊನಾಜೋಲ್ 1 ml ಪರ್ ಲೀಟರ್, ಮತ್ತೆ ಇನ್ನೊಂದು ಹೆಕ್ಸಾಕೊನಾಜೋಲ್. ಇದು ಈ ಶಿಲೀಂಧ್ರ ನಾಶಕಗಳು ಈ ರೋಗವನ್ನು ಹತೋಟಿ ಮಾಡುವುದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಸರ್. ಇದು ಸಿಗಾಟೋಕ, ಇದೊಂದು ಶಿಲೀಂಧ್ರದಿಂದ ಬರುವಂತಹ ರೋಗ ಆಗಿದೆ. ಇನ್ನೊಂದು ಪ್ರಮುಖವಾದ ರೋಗ ಅಂದ್ರೆ ಪನಾಮ ಸೊರಗು ರೋಗ ಅಂತ ಹೇಳ್ತೀವಿ. ಪನಾಮ ಸೊರಗು ರೋಗವು ಸಹಿತ ಶಿಲೀಂಧ್ರದಿಂದ ಬರುತ್ತದೆ. ಮೇಜರ್ಲಿ ನಾವು ಹೇಳೋದು ಫಿಸೇರಿಯಂ ಅಂತ ಹೇಳ್ತೀವಿ. ಇದು ತುಂಬಾ ಒಂದು ಸ್ಪೆಷಲಿ ತರಕಾರಿ ಬೆಳೆಗಳಲ್ಲಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ನಾವು ಕಾಣುವಂತಹ ರೋಗಾಣು. ಇದು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಉಷ್ಣ ಇದ್ದಾಗ ಈ ಸೊರಗು ರೋಗವನ್ನು ನಾವು ಕಂಡುಬರ್ತೇವೆ. ಅಂದ್ರೆ ಮಣ್ಣಿನ ಉಷ್ಣಾಂಶ ಹೆಚ್ಚಿನ ಅಂಶದಲ್ಲಿದ್ದಾಗ ಈ ರೋಗವನ್ನು ಕಂಡುಬರ್ತೇವೆ. ಇದರದ್ದು ಲಕ್ಷಣಗಳು ಹೇಗಿರ್ತವೆ ಅಂತಂದ್ರೆ, ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತದೆ, ಮತ್ತು ಆಮೇಲೆ ಬಾಳೆಕಂದು ನಾವು ಸ್ಪ್ಲಿಟ್ಟಿಂಗ್ ಅನ್ನ ನೋಡಬಹುದು. ಅದರಲ್ಲಿ ಬಾಳೆಕಂದುನ ನಾವು ಏನಂತ ಹೇಳ್ತೀವಿ ಅಂತಂದ್ರೆ, ಒಂದು ಮುರಿಯುವಿಕೆ ಅಥವಾ ಅದು ಸ್ಪ್ಲಿಟ್ ಆಗೋದನ್ನ ನೋಡಬಹುದು ನಾವು. ಅದರ ಜೊತೆಗೆ ಇದು ಹಳದಿ ಬಣ್ಣಗಳ ಎಲೆಗಳು ಹೇಗೆ ತಿರುಗುತ್ತವೆ ಅಂತಂದ್ರೆ, ಕೆಲವೊಂದು ಸಮಯದಲ್ಲಿ ಇವನ್ ಪೊಟ್ಯಾಸಿಯಂ ಕೊರತೆಯಿಂದ ಇದ್ರೂ ಸಹಿತ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಆಮೇಲೆ ಈ ಹಳದಿ ಬಣ್ಣಕ್ಕೆ ಎಲೆಗಳು ಇವನ್ ಜಂತುವಿನ ಬಾಧೆ ಇದ್ರೂ ಸಹಿತ ತಿರುಗುತ್ತವೆ. ಮತ್ತೆ ಎಲೆಗಳ ಸರೌಂಡಿಂಗ್ ಅಂತ ನಾವು ಏನ್ ಹೇಳ್ತೀವಿ, ಲೀಫ್ ಮಾರ್ಜಿನ್ ಅಂತ ಹೇಳ್ತೀವಲ್ಲ, ಇದು ಮೇಜರ್ಲಿ ಎಲ್ಲಿ ಬರುತ್ತೆ ಅಂದ್ರೆ ಪೊಟ್ಯಾಸಿಯಂ ಡೆಫಿಷಿಯನ್ಸಿ ಎಲ್ಲಿ ಇರುತ್ತದ, ಪೊಟ್ಯಾಸಿಯಂದ ಎಲ್ಲಿ ಕಡಿಮೆ ಪ್ರಮಾಣದಲ್ಲಿ ಪೊಟ್ಯಾಸಿಯಂ ಅಂಶ ಇರುತ್ತದ, ಅಲ್ಲಿ ಈ ಎಲೆಗಳು ಹಳದಿ ಬಣ್ಣಕ್ಕೆ ತಿರುವುದನ್ನು ನಾವು ನೋಡ್ತೀವಿ. ಇವನ್ ಇದನ್ನು ನಾವು ಸ್ಕಾರ್ಚಿಂಗ್ ಎಫೆಕ್ಟ್ ಅಂತಾನೂ ಸ್ವಲ್ಪ ಹೇಳ್ತೀವಿ. ಆಮೇಲೆ ನೆಮೆಟೋಡ್ ಎಲೆ ಹೇಗೆ ಹಳದಿ ಯಾವ ತರ ಕಾಣಿಸುತ್ತೆ ಅಂದ್ರೆ, ಈ ನೆಮೆಟೋಡ್ ಇತ್ತು ಅಂದ್ರೆ ಅಥವಾ ಜಂತು ಹುಳು ಇತ್ತು ಅಂತಂದ್ರೆ, ನಾವು ಅದನ್ನ ಪ್ಯಾಚ್ ಅಲ್ಲಿ ನೋಡ್ತೀವಿ. ಅಂದ್ರೆ ಒಂದು ಗಿಡದ ನಂತರ ಇನ್ನೊಂದು ಗಿಡದಲ್ಲಿ ಈ ತರದನಾದ ಲಕ್ಷಣಗಳು ಕಂಡು ಬರುವುದಿಲ್ಲ. ಇದು ನಂಜಾಣು ರೋಗ ಇತ್ತು ಅಂದ್ರೆ ಮಾತ್ರ. ಅದೇ ಶಿಲೀಂಧ್ರ ಇತ್ತು ಅಂತಂದ್ರೆ ಅದು ಹೇಗಿರುತ್ತೆ ಅಂತಂದ್ರೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನಾವು ಯಾಕಂದ್ರೆ ನೀರನ್ನು ಒದಗಿಸುವುದರ ಮೂಲಕ ಈ ರೋಗಾಣು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತದೆ. ಮೇಡಮ್, ಇಷ್ಟೆಲ್ಲ ಬಾಳೆಯಲ್ಲಿ ರೋಗಗಳು ಕಂಡು ಬರ್ತಾವ ಅಂತಂದ್ರೆ, ಯಾವ ಹಂತದಲ್ಲಿ ಬಾಳೆ ಇದ್ದಾಗ ಕಂಡು ಬರ್ತಾವೆ ಸರ್? ಇದು ಈ ಫಿಸೇರಿಯಂ ನಾನು ಸೊರಗು ರೋಗ ಅಂತ ಹೇಳಿದ್ನಲ್ಲ ಸರ್, ಇದು ಆಲ್ರೆಡಿ ನಮ್ಮ ಮಣ್ಣಿನಲ್ಲಿ ಇರುತ್ತದೆ ಸರ್. ಇದು ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಸಹಿತ ಇನ್ಫೆಕ್ಟ್ ಮಾಡಬಹುದು. ಅಂದ್ರೆ ಅದಕ್ಕೆ ಒಂದು ರೋಗಾಣುವಕ್ಕೆ ಬೇಕಾದುವಂತ ಕಂಡೀಷನ್ಸ್, ಅದರ ಗ್ರೋತ್ ಮತ್ತೆ ಡೆವಲಪ್ಮೆಂಟ್ ಗೆ ಬೇಕಾದಂತ ಕಂಡೀಷನ್ಸ್ ಯಾವಾಗ ಸಿಗುತ್ತಲ್ಲ ಸರ್, ಆ ಟೈಮ್ ಅಲ್ಲಿ ಇದು ಕಂಡು ಬರಬಹುದು. ಇದು ಒಂದ್ 3 ನಂತರ ಕಂಡುಬಹುದು, 6 ನಂತರ ಕಂಡುಬಹುದು. ಯಾವಾಗ ಸ್ಯೂಡೋಸ್ಟೆಮ್ ಡೆವಲಪ್ ಆಗುತ್ತಲ್ಲ, ಅಂದ್ರೆ ಬಾಳೆಕಂದು ಯಾವಾಗ ಡೆವಲಪ್ ಆಗುತ್ತಲ್ಲ ಸರ್, ಆ ಹಂತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೋಡಬಹುದು ಇದನ್ನ. ಈಗ ಇವು ಇಷ್ಟೆಲ್ಲ ಬಾಳೆಗೆ ರೋಗ ಬರಬಾರ್ದು ಅಂತಂದ್ರೆ ಗುಣಮಟ್ಟದ ಒಂದು ಸಸಿ ಅಥವಾ ಗುಣಮಟ್ಟದ ಗಡ್ಡೆಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಅಂದ್ರೆ ಈ ಬಾಳೆಗೆ ಬರತಕ್ಕಂತ ರೋಗಗಳನ್ನ ನಿಯಂತ್ರಣ ಮಾಡಬಹುದು ಅಂತ ಹೇಳ್ತೀರಾ? ಹೌದು ಸರ್. ಇನ್ನೊಂದು ಹೇಳ್ಬೇಕಂತಂದ್ರೆ ಬಿತ್ತನೆಯ ಪೂರ್ವದಲ್ಲಿ ಈಗ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೋಡ್ತಿರಬಹುದು ತುಂಬಾ ಅಂದ್ರೆ ಬಯೋಟೆಕ್ನಾಲಜಿಕಲಿ ಇಂಪ್ರೂವ್ಡ್ ಬಾಳೆ ಸಸಿಗಳನ್ನ ಎಲ್ಲರೂ ರೈತರು ಪ್ರಮುಖವಾಗಿ ಬೆಳೀತಾ ಇದ್ದಾರೆ. ಯಾವ್ದಕ್ಕೆ ಇದನ್ನ ಮೇಜರ್ಲಿ ಬೆಳೀತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಬರುವಂತ ಒಂದು ಬಂಚಿ ಟಾಪ್ ಡಿಸೀಸ್ ಸಲುವಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಏನು ಬಯೋಟೆಕ್ನಾಲಜಿಕಲಿ ಪ್ರೊಡ್ಯೂಸ್ಡ್ ಏನು ಬಾಳೆ ಸಸಿಗಳನ್ನ ಹೊರಗಡೆಯಿಂದ ತಂದು ಈ ಹೆಂಗಂದ್ರೆ ಮೊದಲೇ ಇದ್ದ ಸಾಂಪ್ರದಾಯಿಕವಾಗಿ ಏನು ಅಂತಂದ್ರೆ ಅಲ್ಲೇ ಬರುವಂತ ಸಸಿಗಳು ಸಕ್ಕರ್ ಸಂತ ನಾವೇ ಹೇಳ್ತಿದ್ವಲ್ಲ ಅದನ್ನ ತಗೊಂಡು ಮಾಡ್ತಾ ಇದ್ರು. ಈ ಹೆಂಗಾಗಿದೆ ಅಂದ್ರೆ ಹೊರಗಡೆಯಿಂದ ತಂದು ಸಸಿಗಳನ್ನ ಮಾಡಿ ಬೆಳೀತಾ ಇದ್ದಾರೆ. ಯಾಕಂದ್ರೆ ನಂಜಾಣು ರೋಗವನ್ನು ತಡೆಗಟ್ಟುವ ಸಲುವಾಗಿ. ಹಾಗಾಗಿ ಇದು ಒಂದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಇದು ಅದು ನಂಜಾಣು ರೋಗದಿಂದ ಬರುತ್ತದೆ. ಇದು ಮೇಜರ್ಲಿ ಈ ರೋಗವು ಮಣ್ಣಿನಲ್ಲೇ ಇರುವುದರಿಂದ ನಾವು ಪ್ರಮುಖವಾಗಿ ಈ ಬಾಳೆಯನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡುವ ಅಂದ್ರೆ ನಾಟಿ ಮಾಡುವ ಹಂತದಲ್ಲೇ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಬೇಕಾಗುತ್ತದೆ. ಯಾವಾಗ ಅಂತಂದ್ರೆ ಮೇಜರ್ಲಿ ನಾವು ಮುಂಜಾಗ್ರತಾ ಕ್ರಮಗಳ ಅಂತಂದ್ರೆ ಈ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಣ್ಣಿನಲ್ಲಿ ನಾವು ಟ್ರೈಕೋಡರ್ಮಾವನ್ನ ಇಂಪ್ರೂವ್ ಮಾಡಬೇಕು. ಟ್ರೈಕೋಡರ್ಮಾ ಅಂದ್ರೆ ಇದು ಒಂದು ಜೀವಾಣು ಶಿಲೀಂಧ್ರ ನಾಶಕ ಅಂತ ಹೇಳ್ತೀವಿ, ಅಂದ್ರೆ ಬಯೋ ಏಜೆಂಟ್ ಅಂತ ಹೇಳ್ತೀವಿ ಟ್ರೈಕೋಡರ್ಮಾವನ್ನ. ಇದನ್ನ 1 ಲೀಟರ್ ಅಥವಾ 1 ಲೀಟರ್ಗೆ 5 ml ಬೆರೆಸಿ ಅದನ್ನ ಸ್ಲರಿ ಮಾಡಿಕೊಂಡು ಸಸಿಗಳನ್ನೇ ನಾಟಿ ಮಾಡುವ ಅಂದ್ರೆ ಈ ಸಕ್ಕರ್ಸ್ ಅನ್ನು ಬಾಳೆ ಸಕ್ಕರ್ಸ್ ಅಂತ ಹೇಳ್ತೀವಲ್ಲ ಅದನ್ನ ನಾಟಿ ಮಾಡುವ ಮುಂಚಿತವಾಗಿ ಅದನ್ನ ಟ್ರೈಕೋಡರ್ಮ ಮಿಶ್ರಣದಲ್ಲಿ 1-10 ನಿಮಿಷಗಳ ಕಾಲ ನೆನೆಯಿಟ್ಟು ಆಮೇಲೆ ಅದನ್ನ ಟ್ರಾನ್ಸ್ಪ್ಲಾಂಟ್ ಅಂತ ನಾಟಿ ಮಾಡುವುದರಿಂದ ನಾವು ಈ ಸೊರಗು ರೋಗವನ್ನ ಮೊದಲನೇ ಹಂತದಲ್ಲೇ ನಾವು ತಡೆಗಟ್ಟಬಹುದು. ಬಾಳೆಯಲ್ಲಿ ಇಷ್ಟೆಲ್ಲ ರೋಗಗಳು ಬರ್ತಾವಲ್ಲ, ಯಾವ ರೀತಿ ನಿಯಂತ್ರಣ ಮಾಡಬಹುದು ಅಂತ ಹೇಳ್ತೀರಾ? ಏನು ಈ ಒಂದು ರಾಸಾಯನಿಕ ಔಷಧಿಗಳ ಮುಖಾಂತರ ನಾವು ನಿಯಂತ್ರಣ ಮಾಡಬಹುದು ಅಥವಾ ಈ ಜೈವಿಕ ಔಷಧಿಗಳನ್ನ ನಾವು ಅಲ್ಲಿ ಬಳಸಿ ಒಂದು ನಿಯಂತ್ರಣ ಮಾಡಬಹುದು ಅಂತ ಹೇಳ್ತೀರಾ? ಈಗ ಹೇಳ್ಬೇಕು ಅಂದ್ರೆ ಈಗ ಪ್ರತಿಯೊಂದು ಹಂತದಲ್ಲೂ ರಾಸಾಯನಿಕವನ್ನು ಬಳಸಬೇಕು, ಜೈವಿಕವನ್ನು ಬಳಸಬೇಕು, ಆಮೇಲೆ ಮತ್ತೆ ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳನ್ನು ಸಹಿತ ಬಳಸಬೇಕು. ಈಗ ಪನಾಮ ಸೊರಗು ರೋಗವು ಮಣ್ಣಿನಿಂದ ಬರುವಂತರಾಗಿರೋದ್ರಿಂದ ಮುಂಚಿತವಾಗಿ ನಾವು ಏನಂತಂದ್ರೆ ಸಾಯಿಲ್ ಸೊಲರೈಸೇಷನ್ ಅಂತ ಹೇಳ್ತೀವಿ, ಆಗಿನ ಕಾಲದಲ್ಲಿ ಉಳುಮೆ ಅಂತ ಮಾಡ್ತಾ ಇದ್ರು. ಈಗ ನಾವು ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಎಸ್ಪೆಷಲಿ ಹಣ್ಣಿನ ಬೆಳೆಗಳಿಗೆ ಕಡಿಮೆ ಮಾಡುವುದರಿಂದ ನಾವು ಸಸಿಗಳನ್ನ ನಾಟಿ ಮಾಡುವ ಹಂತದಲ್ಲಿ ಬಯಾಲಜಿಕಲ್ ಮೆಥಡ್ ಅಂದ್ರೆ ಟ್ರೈಕೋಡರ್ಮಾದಲ್ಲಿ ಈ ಸಸಿಗಳನ್ನ 1-10 ನಿಮಿಷಗಳ ಕಾಲ ನೆನೆಯಿಟ್ಟು ಆಮೇಲೆ ನಾಟಿ ಮಾಡುವುದರಿಂದ ನಾವು ಪೂರ್ವದಲ್ಲೇನೆ ಈ ರೋಗವನ್ನು ತಡೆಗಟ್ಟಬಹುದು. ಆಮೇಲೆ ನಾಟಿ ಮಾಡಿದ ನಂತರ 2 ಅಥವಾ 3 ತಿಂಗಳ ಅಂತರದಲ್ಲಿ ನಾವು ಏನಾದರೂ ಹಳದಿ ರೋಗಕ್ಕೆ ತಿರುವಂತ ಲಕ್ಷಣಗಳನ್ನು ಕಂಡು ಬಂದ್ರೆ ನಾವು ಅದನ್ನ ಈ ಟ್ರೈಕೋಡರ್ಮವನ್ನೇ ನಾವು ಸಾಯಿಲಿಗೆ ಅಪ್ಲೈ ಮಾಡಬಹುದು. ಸಾಯಿಲ್ ಅಲ್ಲಿ ನಾವು 1 ಗಿಡಕ್ಕೆ 50 ml ತರ ನಾವು ಡ್ರೆಂಚಿಂಗ್ ಅಂತ ಹೇಳ್ತೀವಿ ಮಣ್ಣಿಗೆ ಹಾಕಬಹುದು ನಾವು. ಆಮೇಲೆ ಇಲ್ಲಿ ಅಲ್ಲದೆ 1 ವಾರಗಳವರೆಗೆ ನಾವು ಫ್ಲಡ್ ಇರಿಗೇಷನ್ ಅಂತ ಹೇಳಿ ನಿರಂತರವಾಗಿ ನೀರನ್ನ ನಿಲ್ಲುವಂಗೆ ಮಾಡಬೇಕು. ಆವಾಗ ಏನಾಗುತ್ತೆ, ನಿರಂತರವಾಗಿ ನೀರು ಇಲ್ಲದ್ರಿಂದ ಅಂದ್ರೆ ಆ ರೋಗಾಣುವಿನ ಉಸಿರಾಟದ ತೊಂದರೆಯಿಂದಾಗಿ ರೋಗಾಣುವಿನ ಗ್ರೋತ್ ಮತ್ತೆ ಅದರ ಡೆವಲಪ್ಮೆಂಟ್ನ ನಾವು ತಡೆಗಟ್ಟಬಹುದು. ಹಾಗಾಗಿ ಹರಡುವಿಕೆಯನ್ನು ಸಹಿತ ನಾವು ತಡೆಗಟ್ಟಬಹುದು. ಇನ್ನೊಂದು ಹೇಳಿದೆ ನಾನು ಜಂತುಹುಳು. ಜಂತುಹುಳು ಬಾದು ಸೊರಗು ರೋಗ ತರನೇ ಅಥವಾ ಎಲೆಗಳು ಹಳದಿಯಾಗಿ ತಿರುಗುವ ಲಕ್ಷಣಗಳನ್ನೇ ನಾವು ನೋಡೋದ್ರಿಂದ ಅದನ್ನು ಸಹಿತ ನಾವು ಏನ್ ಮಾಡಬೇಕು ಅಂತಂದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಕಂಡು ಬರೋದ್ರಿಂದ, ಯಾಕಂದ್ರೆ ನಾವು ಬಾಳೆಹಣ್ಣಿಗೆ ನಾವು ಯಾವಾಗ್ಲೂ ಸತತವಾಗಿ ನೀರನ್ನು ಒದಗಿಸಿರೋದ್ರಿಂದ 1 ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುವುದನ್ನು ತಪ್ಪಿಸಲು ನಾವು ನೀಮ್ ಕೇಕ್ ಅಂತ ಸಿಗುತ್ತೆ, ಬೇವಿನ ಹಿಂಡಿ ಅಂತ ಸಿಗುತ್ತೆ. ಪ್ರತಿ ಗಿಡಕ್ಕೆ 50 ಗ್ರಾಂ ಅಥವಾ 100 ಗ್ರಾಂ ನಾವು ಬೇವಿನ ಹಿಂಡಿಯನ್ನು ಹಾಕೋದ್ರಿಂದ ನಾವು ನೆಮೆಟೋಡನ್ನ ನಿಯಂತ್ರಣ ಮಾಡಬಹುದು. ಈ ನೆಮೆಟೋಡಿನ ಸಿಂಪ್ಟಮ್ಸ್ ಹೇಗಿರುತ್ತೆ, 1 ಹಳದಿ ಇರೋದ್ರ ಜೊತೆಗೆ ಆಮೇಲೆ ಗಿಡಗಳು ಸಡನ್ ಆಗಿ ಬಾಗುವಿಕೆಯನ್ನ ಕಂಡು ಬರುತ್ತೆ, ಅಂದ್ರೆ ಟಾಪ್ಲಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಸಡನ್ ಆಗಿ ಅದು ಬಾಧೆ ಹೆಚ್ಚಾದಾಗ ಗಿಡಗಳನ್ನೇ ತಿರುಗಿ ನೆಲಕ್ಕೆ ಬೀಳುವಂತ ಒಂದು ರೋಗದ ಲಕ್ಷಣಗಳನ್ನ ನಾವು ಬಾಳೆಯಲ್ಲಿ ಕಂಡು ಬರುತ್ತೀವಿ. ಸೊ ಅದನ್ನು ಕಡಿಮೆ ಮಾಡುವುದ ಸಲುವಾಗಿ ನಾವು ಏನಂತಂದ್ರೆ ಮುಂಚಿತವಾಗಿನೇ ನಾವು ಟ್ರೈಕೋಡರ್ಮಾ ಆಲ್ರೆಡಿ ನಾವು ಯೂಸ್ ಮಾಡಿರ್ತೇವೆ, ಅದರ ಜೊತೆಗೆ ನೀಮ್ ಕೇಕ್ ಅಥವಾ ಬೇವಿನ ಹಿಂಡಿಯನ್ನು ಅಪ್ಲೈ ಮಾಡೋದ್ರಿಂದ ನಾವು ಜಂತುಹುಳ ಬಾಧೆಯನ್ನು ಕೂಡ ನಾವು ನಿಯಂತ್ರಿಸಬಹುದು. ಈಗ ಇಷ್ಟೆಲ್ಲ ಈಗ ಬಾಳೆಯಲ್ಲಿ ಬರತಕ್ಕಂತ ರೋಗಗಳು ಮತ್ತೆ ಅವುಗಳನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂತ ವಿಚಾರಗಳನ್ನ ತಿಳಿಸಿದ್ರ. ಈಗ ಸುಗಂಧರಾಜ ಹೂವಿನಲ್ಲಿ ಬರತಕ್ಕಂತ ರೋಗಗಳು ಯಾವ್ಯಾವು, ಇದ್ರ ಬಗ್ಗೆ ಹೇಳಿ ಮೇಡಮ್. ಇಲ್ಲಿನ ಪ್ರಮುಖ ಹೂವಿನ ಬೆಳೆ ಆದಂತಹ ಟ್ಯೂಬರೋಸ್ ಅಂದ್ರೆ ಸುಗಂಧರಾಜ. ಈ ಸುಗಂಧರಾಜದಲ್ಲಿ ಮೇಜರ್ಲಿ ನಾವು ಕಂಡು ಬರುವಂತಹ ರೋಗ ಅಂತಂದ್ರೆ ಸುಗಂಧರಾಜದ ಎಲೆಚುಕ್ಕೆ ರೋಗ. ಈ ಎಲೆಚುಕ್ಕೆ ರೋಗ ಯಾವ ತರ ಇರುತ್ತಂದ್ರೆ, ಎಲೆಗಳ ಮೇಲೆ ಕೆಂಪು ಬಣ್ಣನೆಯ ಅಥವಾ ಕಂದು ಬಣ್ಣನೆಯ ಎಲೆಗಳ ಮೇಲೆ ಚುಕ್ಕೆಗಳನ್ನ ನಾವು ನೋಡಬಹುದು. ಅದು ಪ್ರತಿಯೊಂದು ಎಲೆಯಿಂದ ಕೆಳಭಾಗದಿಂದ ಮೇಲ್ಭಾಗದವರೆಗೂ ಅದರ ಹರಡುವಿಕೆಯನ್ನ ನಾವು ನೋಡಬಹುದು. ಇದನ್ನು ನಾವು ತಡೆಗಟ್ಟಲಿಕ್ಕೆ, ಯಾಕಂದ್ರೆ ಇದು ಗಾಳಿಯಿಂದ ಹರಡುವ ರೋಗವಾಗಿರುವುದರಿಂದ ನಾವು ಇದಕ್ಕೆ ನಾವು ಶಿಲೀಂಧ್ರ ನಾಶಕವನ್ನ ಸಿಂಪಡಣೆ ಮಾಡೋದ್ರಿಂದ ಈ ರೋಗವನ್ನು ತಡೆಗಟ್ಟಬಹುದು. ಮೇಜರ್ಲಿ ಇದಕ್ಕೆ ನಾವು ಹೆಕ್ಸಾಕೊನೋಸೋಲ್ ಅಂತ ಹೇಳ್ತೀವಿ. ಹೆಕ್ಸಾಕೊನೋಸೋಲ್ 1 ml ಪ್ರತಿ ಲೀಟರ್ಗೆ ಬೆರೆಸಿ ಸಿಂಪಡಣೆ 15 ದಿನಗಳ ಅಂತರದಲ್ಲಿ ನಾವು ಸಿಂಪಡಣೆ ಮಾಡಬಹುದು. ಅದರ ಜೊತೆಗೆ 15 ದಿನಗಳ ಅಂತರದಲ್ಲಿ ಒಂದು ಸಾರಿ ಹೆಕ್ಸಾಕೊನೋಸೋಲ್ ನ ತಗೊಂಡ್ರೆ ಇನ್ನೊಂದು ಸಾರಿ ಟೆಬಿಕೊನೋಸೋಲ್ 1 ml ಪರ್ ಲೀಟರ್ ನ ಪ್ರತಿ 15 ದಿನಗಳ ನಂತರ ನಾವು ಸಿಂಪಡಣೆ ಮಾಡಿ ಈ ರೋಗವನ್ನು ಹತೋಟಿ ಮಾಡಬಹುದು. ಈಗ ಸಾಮಾನ್ಯವಾಗಿ ಈ ಸುಗಂಧರಾಜ ಹೂವಿಗೆ ಅಂತಂದ್ರೆ ಎಲೆ ಮೇಲೆ ಅಷ್ಟೇನೆ ಈ ಒಂದು ರೋಗ ರುಜಿನಗಳು ಕಂಡು ಬರ್ತವೆ ಅಂತ ಹೇಳಿದ್ರ, ಹೂವಿನ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಹಾನಿ ಆಗಲ್ಲ? ಯಾಕಂದ್ರೆ ಸರ್, ಇದು ಎಲೆಗಳ ಮೇಲೆ ಕಂಡು ಬರುವುದರಿಂದ ಸರ್, ಇದು ಎಲೆಗಳ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ತೊಂದರೆಗೊಳಿಸುತ್ತದೆ. ಹಾಗಾಗಿ ಯಾವಾಗ ಗಿಡಕ್ಕೆ ಬೇಕಾಗುವಂತ ಪೋಷಕಾಂಶಗಳು ಸರಿಯಾದ ಸಮಯದಲ್ಲಿ ಒದಗದೇ ಇದ್ದಾಗ ನಮಗೆ ಏನಾಗುತ್ತೆ ಅಂದ್ರೆ ನಾವು ಇಳುವರಿಯನ್ನ ಕುಂಠಿತಗೊಳ್ಳುತ್ತದೆ ಸರ್. ಇದು ಡೈರೆಕ್ಟ್ಲಿ ಹೇಗಂತಂದ್ರೆ, ಎಲೆಗಳ ಮೇಲೆ ಕಂಡು ಬರೋದ್ರಿಂದ ಹೂವಿನ ಭಾಗಕ್ಕೆ ತೊಂದರೆ ಆಗದೆ ಇರಬಹುದು, ಆದ್ರೆ ಇಳುವರಿಯಲ್ಲಿ ನಾವು ಕಡಿಮೆ ಆಗುತ್ತೆ ಅದೇ ಸರ್. ಇಲ್ಲಿ ಈಗ ಎಲ್ಲೇ ಒಂದ್ ಕಡೆ ಅಂದ್ರೆ ಈ ರೋಗ ಬರಬಾರದು ಈ ಒಂದು ಸುಗಂಧರಾಜ ಹೂವಿನ ಬೆಳೆಯಲ್ಲಿ, ಜೊತೆಗೆ ಇಳುವರಿ ಹೆಚ್ಚಾಗಬೇಕಂತಂದ್ರೆ ಭೂಮಿಯ ಅಂದ್ರೆ ಮಣ್ಣಿನ ಒಂದು ಪರೀಕ್ಷೆಯ ಆಧಾರದ ಮೇಲೆ ಒಂದು ಪೋಷಕಾಂಶ ಮತ್ತು ಲಘು ಪೋಷಕಾಂಶಗಳನ್ನ ನೀಡಿದಲ್ಲಿ ಈ ಒಂದು ಬೆಳೆಯಲ್ಲಿ ಉತ್ತಮವಾದ ಒಂದು ಇಳುವರಿಯನ್ನ ಪಡಿಬಹುದು ಅಂತ ಹೇಳ್ತೀರಾ? ಸರ್, ಒಂದ್ ರೀತಿಯಿಂದ ಹೌದು. ಯಾಕಂದ್ರೆ ನಾವು ಭೂಮಿಯಲ್ಲಿ ಉತ್ತಮವಾದ ಪೋಷಕಾಂಶಗಳು ಅಂದ್ರೆ, ನಾ ಪೊಟ್ಯಾಸಿಯಂ ಅಂತ ಹೇಳಿದೆ ಆಲ್ರೆಡಿ ಬಾಳೆ ಬೆಳೆಯಲ್ಲಿ, ನಾನು ಅದ್ರ ಬಗ್ಗೆ ಮಾಹಿತಿ ಕೊಟ್ಟೆ. ಪೊಟ್ಯಾಸಿಯಂ ಇದು ಯಾವುದೇ ಸರಿಯಾದ ಪ್ರಮಾಣದಲ್ಲಿ ಹಾಕೋದ್ರಿಂದ ಇದು ಗಿಡಗಳಲ್ಲಿ ರೋಗ ನಿರೋಧಕತೆಯನ್ನು ಹೆಚ್ಚಿಸುತ್ತದೆ, ಅಥವಾ ಗಾಳಿಯಿಂದ ಬರುವಂತ ರೋಗಾಣುಗಳ ಪ್ರಮಾಣವನ್ನು ತಕ್ಕ ಮಟ್ಟದಲ್ಲಿ ಕಡಿಮೆ ಮಾಡುತ್ತದೆ ಸರ್. ಅಷ್ಟು ಮಾತ್ರ ಹೇಳ್ಬಹುದು. ಆದ್ರೆ ಇದು ಮೇಜರ್ಲಿ ಪ್ರಮುಖವಾಗಿ ಮಣ್ಣಿನಿಂದ ಬರುವಂತ ರೋಗ ಇಲ್ಲದೆ ಇರುವುದರಿಂದ ನಾವು ಇದನ್ನ ಯಾವ್ದಾದ್ರು ಶಿಲೀಂಧ್ರ ನಾಶಕಗಳನ್ನು ಬಳಸಿ ನಾವು ಇದನ್ನ ಹತೋಟಿ ಮಾಡಬೇಕಾಗುತ್ತದೆ ಸರ್. ಒಟ್ಟಾರೆ ರಾಸಾಯನಿಕ ಸಿಂಪರಣೆಯಿಂದ ಇದನ್ನ ಹತೋಟಿ ಮಾಡಬಹುದು ಅಂತ ಹೇಳಿ. ರಾಸಾಯನಿಕ ಸಿಂಪರಣೆ ಮೇಜರ್ಲಿ ನಾವು ರಾಸಾಯನಿಕ, ಈಗ ಆರ್ಗ್ಯಾನಿಕ್ ಆಗಿ ನಾವು ಕಂಟ್ರೋಲ್ ಮಾಡಬೇಕು ಅಂತಂದ್ರು ಸಹಿತ ಇವನ್ ನಾವು 5% ಟ್ರೈಕೋಡರ್ಮಾವನ್ನು ನಾವು ಸ್ಪ್ರೇ ಮಾಡಬಹುದು ಸರ್. ಇನ್ನೊಂದು ಬೆಳೆಯಾದಂತ ಈ ಒಂದು ಸೇವಂತಿಗೆ ಹೂವಿನ ಬೆಳೆ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ, ಇವತ್ತಿನ ಸಂದರ್ಭದಲ್ಲಿ ಈ ಒಂದು ಸೇವಂತಿಗೆಯಲ್ಲಿ ಸಾಕಷ್ಟು ತಳಿಗಳಾದವು ಮೇಡಮ್, ಹಾಗಾದ್ರೆ ಯಾವ ಯಾವ ಒಂದು ರೋಗಗಳು ಈ ಒಂದು ಸೇವಂತಿಗೆ ಹೂವಿನ ಬೆಳೆ ಮೇಲೆ ಪರಿಣಾಮ ಬೀರುತ್ತೆ? ಸೇವಂತಿಗೆಯಲ್ಲಿ ಪ್ರಮುಖ ಬೆಳೆ, ಅದರಲ್ಲಿ ನಾವು ಸೇವಂತಿಗೆಯಲ್ಲಿ ನಾವು ಡಿಫ್ರೆಂಟ್ ಕಲರ್ ಇರುವಂತಹ ಸೇವಂತಿಗೆ ನೋಡಬಹುದು. ಹಳದಿ ಇರಬಹುದು, ಕೆಂಪು ಇರಬಹುದು, ಆಮೇಲೆ ಸ್ವಲ್ಪ ಗುಲಾಬಿ ಇರಬಹುದು, ಆಮೇಲೆ ಬಿಳಿ ಬಣ್ಣದ ಸೇವಂತಿಗೆಯನ್ನು ನೋಡ್ತೀವಿ. ಆದರೆ ಹೆಚ್ಚಾಗಿ ರೈತರು ಬೆಳೆಯುವಂತದ್ದು ಒಂದು ಬಿಳಿ ಮತ್ತು ಹಳದಿವನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ತೀವಿ. ಆ ಮೇಜರ್ಲಿ ಇದು ಬೆಳೆ ಬಿಳಿ ಮತ್ತು ಹಳದಿ ಇರೋದ್ರಿಂದ ನಾವು ಹೆಚ್ಚಿನ ಪ್ರಮಾಣದಲ್ಲಿ ರೋಗವು ಸಹಿತ ನಾವು ನೋಡೋದು ಬಿಳಿ ಮತ್ತು ಹಳದಿಯಲ್ಲಿ ಇರುವಂತಹ ಸೇವಂತಿಗೆ ಹೂವಿನ ತಳಿಗಳಲ್ಲಿ. ಅದರಲ್ಲಿ ಪ್ರಮುಖವಾಗಿ ಬರುವಂತಹದ್ದು ಒಂದು ರೋಗ ಅಂತಂದ್ರೆ ಎಲೆಯ ಅಂಗಮಾರಿ ರೋಗ ಅಂತ ಹೇಳ್ತೀವಿ, ಲೀಫ್ ಬ್ಲೈಟ್ ಡಿಸೀಸ್ ಅಂತ ಹೇಳ್ತೀವಿ. ಇದು ಒಂದು ಶಿಲೀಂಧ್ರದಿಂದ ಬರುವಂತಹ ರೋಗವಾಗಿದೆ. ಇದರಲ್ಲಿ ಆಲ್ಟರ್ನೇರಿಯಾ ಶಿಲೀಂಧ್ರ ಅಂತೀವಿ, ಎರಡು ವಿಧವಾದ ಬೇರೆ ರೋಗಾಣುವಿಂದ ಆಲ್ಟರ್ನೇರಿಯಾ ರೋಗಾಣುವಿಂದ ಬರುವಂತಹ ಒಂದು ರೋಗವಾಗಿದೆ. ಇದರ ಪ್ರಮುಖವಾದ ರೋಗದ ಲಕ್ಷಣಗಳು ಯಾವ ತರನಾಗಿರುತ್ತದೆ ಅಂತಂದ್ರೆ, ಇದು ಸೇವಂತಿಗೆಯನ್ನು ನಾಟಿ ಮಾಡಿದ ಒಂದು 60-65 ದಿನದ ನಂತರ ಅಂದ್ರೆ 2 ತಿಂಗಳ ನಂತರ ಕಾಣಿಸ್ಕೊಳ್ಳುವಂತಹ ಒಂದು ರೋಗವಾಗಿರೋದ್ರಿಂದ ಇದು ಎಲೆಗಳ ಮೇಲೆ ಒಂದು ಕಪ್ಪನೆಯ ಉಂಗುರ ಆಕಾರದ ಲಕ್ಷಣಗಳನ್ನ ನಾವು ಅಲ್ಲಲ್ಲಿ ಎಲೆಗಳ ಮೇಲೆ ನೋಡಬಹುದು. ಆಮೇಲೆ 75 ರಿಂದ ನಾವು ಏನಂತಂದ್ರೆ ಹೂವಿನ ಬೆಳವಣಿಗೆಯನ್ನ ಶುರುವಾಗುತ್ತೆ. ಹೂವಿಗೆ ಬರಬಾರದು ಅಂತ ಹೇಳಿ ನಾವು ತಡೆಗಟ್ಟು ಮುಂಚಿತವಾಗಿ ಇದನ್ನ ನಾವು ಎಲೆಗಳಲ್ಲದೇನೆ ಮತ್ತೆ ಹೂವಿನ ದಳಗಳ ಮೇಲೂ ಸಹಿತ ಈ ರೋಗವನ್ನು ನೋಡಬಹುದು. ಹೂವಿನ ದಳಗಳಲ್ಲಿ ನಾವು ಸ್ವಲ್ಪ ಏನು ಕಪ್ಪನೆಯ ಉಂಗುರಾಕಾರದ ಚುಕ್ಕೆಗಳನ್ನ ನಾವು ಹೂವಿನ ದಳಗಳ ಮೇಲೆ ನೋಡಬಹುದು. ಹಾಗಾಗಿ ರೋಗದ ಲಕ್ಷಣಗಳನ್ನು ನೋಡಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ಮಾರುಕಟ್ಟೆಯ ಒಂದು ಬೆಲೆ ಹೂವಿನಲ್ಲಿ ಕಡಿಮೆ ಆಗುತ್ತದೆ ಅಂತ ಹೇಳ್ಬಹುದು. ಹಾಗಾಗಿ ಮುಂಜಾಗ್ರತವಾಗಿ ನಾವು ಇದನ್ನ ಯಾವಾಗ ನಾವು ಎಲೆಗಳ ಮೇಲೆ ಕಾಣಿಸ್ಕೊಳ್ಳುತ್ತಲ್ಲ ಆ ಹಂತದಲ್ಲೇ ನಾವು ಇದನ್ನ ಮುಂಜಾಗ್ರತವಾಗಿ ಒಂದು ಸಿಂಪರಣೆ ತಗೊಳೋದ್ರಿಂದ ನಾವು ಈ ರೋಗವನ್ನ ಹತೋಟಿ ಮಾಡಬಹುದು. ಈಗ ಸೇವಂತಿಗೆ ಹೂವಿನ ಬೆಳೆಯಲ್ಲಿ ರೋಗ ಇಲ್ಲಪ್ಪ ಅಂತಂದ್ರೆ ಮುಂಜಾಗ್ರತೆ ಕ್ರಮವಾಗಿ ಔಷಧಿಯನ್ನ ಸಿಂಪರಣೆ ಮಾಡಬೇಕು ಅಂತ ಹೇಳ್ತೀರಾ? ಹೌದು, ಯಾಕಂದ್ರೆ ಇದರಲ್ಲಿ ಎಕನಾಮಿಕ್ ಪಾರ್ಟ್ ಅಂದ್ರೆ ನಮಗೆ ಹೂವಿನ ಒಂದು ವ್ಯಾಲ್ಯೂ ಅಥವಾ ಮಾರ್ಕೆಟ್ ನಾವು ನೋಡ್ಕೊಂಡು ಹೋಗೋದಾದ್ರೆ ನಾವು ಎಲೆ ಮೇಲೆ ಕಂಡು ಬಂದ ತಕ್ಷಣನೇ ನಾವು ಒಂದು ಸಿಂಪರಣೆಯನ್ನ ತಗೋಬೇಕಾಗತ್ತೆ. ಇದನ್ನು ಮೇಜಲ್ಲಿ ನಾವು ಯಾವುದು ಶಿಲೀಂಧ್ರ ನಾಶಕಗಳಿಂದ ನಾವು ಇದನ್ನ ಹತೋಟಿ ಮಾಡಬೇಕಾಗತ್ತೆ. ಮೇಜರ್ಲಿ ನಾವು ಈ ಸದ್ಯಕ್ಕೆ ಟೆಬಿಕೊನಸಲ್ ಅಂತ ಒಂದು ಕೆಮಿಕಲ್ ಇದೆ, 1 ml/L ಅನ್ನ 15 ದಿನಗಳ ಅಂತರದಲ್ಲಿ ನಾವು ಸಿಂಪರಣೆ ಮಾಡೋದ್ರಿಂದ ಈ ರೋಗವನ್ನು ತಡೆದುಕಟ್ಟಬಹುದು. ಅದಲ್ಲದೇ ಇನ್ನೊಂದು ಹೆಕ್ಸಾಕೊನಸೋಲ್ ಪರ್ಯಾಯವಾಗಿ 1 ml/L ಸಹಿತ ಬಳಸೋದ್ರಿಂದ ನಾವು ಈ ರೋಗವನ್ನು ತಡೆಗಟ್ಟಬಹುದು ಸರ್. ಈಗ ಇನ್ನೊಂದು ನಮ್ಮ ಭಾಗದಲ್ಲಿ ಪ್ರಮುಖವಾದಂತಹ ಬೆಳೆ ಅಂತಂದ್ರೆ ಶೇಂಗಾ ಬೆಳೆ. ಅಂದ್ರೆ ಈ ಶೇಂಗಾ ಬೆಳೆಯಲ್ಲಿ ಸಾಕಷ್ಟು ನಾವು ರೋಗಗಳನ್ನ ಕಾಣ್ತಾ ಇದ್ವಿ, ಇಲ್ಲ ಚುಕ್ಕೆ ರೋಗ ಕಾಣ್ತಾ ಇದ್ವಿ, ಬುಡಸು ರೋಗ ಕಾಣ್ತಾ ಇದ್ವಿ, ಇವೆಲ್ಲ ಏಕೆ ಬರ್ತಾವ ಅಂತ ಹೇಳ್ತೀರ ಈ ಒಂದು ಬೆಳೆಯಲ್ಲಿ? ಸರ್, ಈ ಭಾಗದಲ್ಲಿ ಶೇಂಗಾ ಅನ್ನೋದು ಒಂದು ಪ್ರಮುಖ ಬೆಳೆ. ಅದು ಈ ಭಾಗದಲ್ಲಿ ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೆಂಪು ಮಣ್ಣನ್ನು ನೋಡೋದ್ರಿಂದ ಸಾಮಾನ್ಯವಾಗಿ ನಾವು ಇಲ್ಲಿ ಬುಡಕೊಳೆಯ ರೋಗವನ್ನು ಯಥೇಚ್ಛವಾಗಿ ನೋಡಬಹುದು. ಅದು ಶಿಲೀಂಧ್ರದಿಂದ ಕಂಡುಬರುತ್ತದೆ. ಇಲ್ಲಿ ಏನಾಗುತ್ತದೆ ಅಂದ್ರೆ, ನಾವು ಬೀಜ ಬಿತ್ತನೆ ಮಾಡಿದ ಒಂದು 15 ಮತ್ತು 1 ತಿಂಗಳ ಅಂತರದಲ್ಲೇ ನಾವು ಈ ಬುಡಕೊಳೆಯ ರೋಗವನ್ನು ನೋಡಬಹುದು. ಅಲ್ಲಿ ಅಂದ್ರೆ ಬಿಳಿ ಬಣ್ಣನೆಯ ಶಿಲೀಂಧ್ರವಾದ ಒಂದು ಬೆಳವಣಿಗೆಯನ್ನು ನಾವು ಬುಡದಲ್ಲಿ ನೋಡಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ, ಇದು ಬುಡಕ್ಕೆ ತೊಂದರೆ ಕೊಡುವುದರಿಂದ, ಬುಡಕ್ಕೆ ಇದು ರೋಗಾಣು ಕಂಡು ಬರುವುದರಿಂದ ಇದು ಏನಾಗುತ್ತೆ ಅಂತಂದ್ರೆ, ಬೇರು ಮತ್ತು ಕಾಂಡದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಮತ್ತೆ ಗಿಡಗಳು ಯಾವ ಲಕ್ಷಣಕ್ಕೆ ತಿರುಗುತ್ತದೆ ಅಂದ್ರೆ, ಸೊರಗು ಆಗಿ ಬಿದ್ದು ಹೋಗುವಂತ ಒಂದು ಲಕ್ಷಣಗಳನ್ನು ನಾವು ಕಂಡು ಬರ್ತೇವೆ. ಇದರಿಂದ ಶೇಂಗಾದ ಬೆಳವಣಿಗೆ ತೊಂದರೆ ಆಗುತ್ತದೆ. ಇದು ಮತ್ತು ಯಾವ ರೀತಿಯಿಂದ ಹರಡುತ್ತದೆ ಅಂತಂದ್ರೆ, ಈ ರೋಗವು ಮೇಜರ್ಲಿ ಯಾವುದರಿಂದ, ಸ್ಕ್ಲಿರೋಷಿಯಂ ಅಂತ ಒಂದು ಶಿಲೀಂಧ್ರದಿಂದ ಕಂಡು ಬರುತ್ತದೆ ಸರ್. ಈ ಸ್ಕ್ಲಿರೋಷಿಯಂ ಆಲ್ರೆಡಿ ಎಲ್ಲಿರುತ್ತದೆ ಅಂತಂದ್ರೆ, ಮಣ್ಣಿನಲ್ಲೇ ಇರುತ್ತದೆ. ಹಾಗಾಗಿ ಬೆಳೆಯುವ ಬಿತ್ತನೆಯ ಪೂರ್ವದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಉಳುಮೆ ಅಂತೂ ಮಾಡೇ ಮಾಡ್ತಾರೆ ರೈತರು. ಯಾಕಂದ್ರೆ ಇದು ಶೇಂಗಾ ಬೆಳೆ ಅಂತನ್ನೋದಕ್ಕಿಂತ ಒಂದು ವಾಣಿಜ್ಯ ಬೆಳೆ ಆಗಿರಬಹುದು ಅಥವಾ ಒಂದು ಎಣ್ಣೆ ಕಾಳುಗಳ ಬೆಳೆ ಆಗಿರೋದ್ರಿಂದ ನಾವು ಇದನ್ನ ಹೆಚ್ಚಾಗಿ ಏನು ಅಂತಂದ್ರೆ ಉಳುಮೆ ಅಂತೂ ಮಾಡೇ ಮಾಡ್ತಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಈ ಶೇಂಗಾವನ್ನು ರೈತರು ತುಂಬಾ ಜನ ಯಾವ್ದ್ರಲ್ಲಿ ತಗೋತಾರೆ ಅಂತಂದ್ರೆ, ಬೇಸಿಗೆ ಸಮಯದಲ್ಲಿ ತಗೋತಾರೆ. ಬೇಸಿಗೆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ಮಣ್ಣಿನಲ್ಲಿರುವಂತ ಉಷ್ಣಾಂಶ ಒಂದು ಹೆಚ್ಚಿರುತ್ತದೆ. ಆವಾಗ ಈ ಸ್ಕ್ಲಿರೋಷಿಯಂ ಶಿಲೀಂಧ್ರ ಹೇಳ್ತೀವಲ್ಲ, ಅದರ ಬೆಳವಣಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಹಾಗಾಗಿ ಯಾಕಂದ್ರೆ ಬೇಸಿಗೆಯಲ್ಲಿ ತಗೋದ್ರಿಂದ ಉಳುಮೆಯನ್ನು ಮಾಡುವುದು ತುಂಬಾ ಕಡಿಮೆ. ಅದರ ಸಲುವಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ, ಬಿತ್ತನೆಯ ಪೂರ್ವದಲ್ಲಿ, ಯಾಕಂದ್ರೆ ರೋಗಾಣು ಮಣ್ಣಿನಲ್ಲೇ ಇರುವುದರಿಂದ ಬಿತ್ತನೆಯ ಪೂರ್ವದಲ್ಲಿ ನಾವು ಒಂದು ಅದಕ್ಕೆ ಮುಂಜಾಗ್ರತಕರವಾಗಿ ಸಿ ಟ್ರೀಟ್ಮೆಂಟ್ ಅಂತ, ಬೀಜೋಪಚಾರ ಅಂತ ಹೇಳ್ತೀವಿ. ಬೀಜೋಪಚಾರ, ಇದಕ್ಕೆ ನಾನು ಹೇಳ್ದಂಗೆ ಟ್ರೈಕೋಡರ್ಮ ಒಂದು ಒಳ್ಳೆಯ ಸಾಧನ. ಟ್ರೈಕೋಡರ್ಮ 1 kg 10 g ಟ್ರೈಕೋಡರ್ಮವನ್ನ ಬಿತ್ತನೆಯ ಪೂರ್ವದಲ್ಲಿ ನಾವು ಬೀಜೋಪಚಾರ ಮಾಡಿ ಬಿತ್ತುವುದರಿಂದ ನಾವು ಈ ರೋಗವನ್ನು ಹತೋಟಿ ಮಾಡಬಹುದು. ಅದಲ್ಲದೆ ನೀವು ಟ್ರೈಕೋಡರ್ಮ ಇಲ್ಲ ಅಂತಂದ್ರು ಸಹಿತ ಕಾರ್ಬನ್ ಡೈಸಿಮ್ ಅಂತ ಇನ್ನೊಂದು ಕೆಮಿಕಲ್ ಇದೆ, 2-4 g/kg ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತುವುದರಿಂದ ಈ ರೋಗವನ್ನು ತಡೆಗಟ್ಟಬಹುದು. ಅಂದ್ರೆ ಈ ಒಂದು ಶೇಂಗಾ ಬೆಳೆಗೆ ಹೆಚ್ಚಾಗಿ ಬಾಧಿಸುವಂತ ರೋಗ ಅಂದ್ರೆ ಈ ಬುಡಸ ರೋಗ ಅಷ್ಟೇನಾ, ಮತ್ತೆ ಬೇರೆ ಏನಾದ್ರೂ ಪ್ರಮುಖ ರೋಗಗಳಿದಾವೆ? ಇದರಲ್ಲಿ ಮೊದಲನೇ ಹಂತದಲ್ಲಿ ಬರುವುದು ಅಂದ್ರೆ ಬುಡಕೊಳೆ ರೋಗ, ಅದಲ್ಲದೆ ಇನ್ನೂ ಅಂತ ಚುಕ್ಕೆ ರೋಗ ಅಂತ, ಎಲೆ ಚುಕ್ಕೆ ರೋಗ ಅಂತ ಎರಡು ತರನಾಗಿ ಬರುತ್ತದೆ. ಅಂದ್ರೆ ಒಂದು ಬೇಗ ಬರುವಂತದ್ದು, ಇನ್ನೊಂದು ಲೇಟ್ ಆಗಿ ಬರುವಂತದ್ದು, ಎರಡು ತರನಾದ ಚುಕ್ಕೆ ರೋಗವನ್ನು ಕಂಡು ಬರುತ್ತದೆ. ಇದು ಯಾವುದು ಅಂತಂದ್ರೆ, ನಾವು ಒಂದು ಬಿತ್ತನೆ ಮಾಡಿದ ಒಂದು 30-45 ದಿನದ ನಂತರ ಈ ರೋಗವನ್ನ ನಾವು ಕಾಣಬಹುದು. ಈಗ ವಾತಾವರಣದಲ್ಲಿ ಏರುಪೇರಾದ್ರಿಂದ ನಾವು 30 ದಿನಗಳಲ್ಲೇ ಈ ರೋಗವನ್ನು ಸಹಿತ ಕಾಣಬಹುದು. ಇದು ಹೆಂಗಂತಂದ್ರೆ, ಸಣ್ಣನೆಯ ಕಪ್ಪನೆಯ ನಾವು ದುಂಡಾಕಾರದ ಚುಕ್ಕೆಗಳನ್ನು ಎಲೆಗಳ ಮೇಲ್ಭಾಗದಲ್ಲಿ ಅಥವಾ ಈವನ್ ಮತ್ತೆ ಎಲೆಗಳ ಕೆಳಭಾಗದಲ್ಲೂ ಸಹಿತ ನಾವು ಕಂಡು ಬರುತ್ತದೆ. ಇದು ಏನಾಗುತ್ತೆ ಅಂದ್ರೆ, ಶೇಂಗಾ ಬೆಳೆಯ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಯಾಕಂದ್ರೆ ಮೇನ್ಲಿ ಇದು ಲೀಫ್ ಎಲೆಗಳ ಮೇಲೆ ಕಂಡು ಬರೋದ್ರಿಂದ ದ್ಯುತಿಸಂಶ್ಲೇಷಣ ಕ್ರಿಯೆಯನ್ನ ತೊಂದರೆ ಮಾಡುತ್ತದೆ. ಹಾಗಾಗಿ ಶೇಂಗಾ ಬೆಳೆಯ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಇದನ್ನೇ ನಾವು ಹತೋಟಿ ಮಾಡಲು ಇದಕ್ಕೆ ಒಂದು ಕೆಮಿಕಲ್ ಅಂತ, ಮೇಜರ್ಲಿ ನಾವು ಕ್ಲೋರೋಥಲಾನಿಲ್ ಅಂತ ಕೆಮಿಕಲ್ ಹೇಳ್ತೀವಿ ಸರ್. ಅದು ಮಾರ್ಕೆಟಲ್ಲಿ ಕವಚ ಅಂತ ಇರುತ್ತೆ, ಅಥವಾ ಬೇರೆ ತರದ್ರಲ್ಲಿ ಇರ್ಬೋದು. ಕ್ಲೋರೋಥಲಾನಿಲ್ ಒಂದು ಕೆಮಿಕಲ್ ಅನ್ನ 1 l/1 g ಅನ್ನ ಮಿಕ್ಸ್ ಮಾಡಿ ಸಿಂಪರಣೆ ಮಾಡೋದ್ರಿಂದ ಇದನ್ನ ನಾವು ತಡೆಗಟ್ಟಬಹುದು. ಅದಲ್ಲದೇನು ಸಹಿತ ನಾವು ಇದು ಯಾವ್ದಂತ ಹೆಕ್ಸಾಕೊನೋಸೋಲ್ನು ಸಹಿತ ಸ್ಪ್ರೇ ಮಾಡಬಹುದು. ಆಲ್ಟರ್ನೇಟಿವ್ ಆಗಿ ಒಂದು ಕ್ಲೋರೋಥಲಾನಿಲ್ ಹೆಕ್ಸಾಕೊನೋಸೋಲ್ 15 ದಿನಗಳ ಅಂತರದಲ್ಲಿ 1-2-3, ಯಾಕಂದ್ರೆ ಇದು ಒಂದು 3 ತಿಂಗಳ ಬೆಳೆ ಆಗಿರೋದ್ರಿಂದ 2 ಸ್ಪ್ರೇ ತಗೊಂಡ್ರೆ ಒಳ್ಳೆಯದು ಸರ್. ಅಂದ್ರೆ ಎಲ್ಲೇ ಒಂದ್ ಕಡೆ ಈ ಎಲೆ ಚುಕ್ಕೆ ರೋಗವನ್ನ ನಾವು ಕಂಟ್ರೋಲ್ ಮಾಡ್ಲಿಲ್ಲ ಅಂತಂದ್ರೆ, ಅಂದ್ರೆ ನಿಯಂತ್ರಣ ಮಾಡ್ಲಿಲ್ಲ ಅಂತಂದ್ರೆ, ಅಂದ್ರೆ ಇಳುವರಿ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ? ಹೌದು ಸರ್, ಹೌದು. ಯಾಕಂದ್ರೆ ಇದು ಯಾವುದೇ ಆದ್ರೂ ನಮ್ದು ಇಳುವರಿ ಅಂತಂದ್ರೆ ಈ ಶೇಂಗಾನೇ ಇರಬಹುದು, ಅದಕ್ಕೆ ಪೋಷಕಾಂಶಗಳು ಮೇನ್ಲಿ ಬರೋದು ಎಲೆಗಳಿಂದ. ಎಲೆಗಳಿಗೆ ಯಾವ್ದಾದ್ರು ರೋಗ ಬಂದ್ರೆ ಅದ ಪೋಷಕಾಂಶಗಳ ಕೊರತೆಯಿಂದಾಗಿ ಡೈರೆಕ್ಟ್ಲಿ ಏನಾಗುತ್ತೆ ಅಂದ್ರೆ ಇಳುವರಿಯ ಮೇಲೆ, ಕಡಿಮೆ ಇಳುವರಿಗೆ ಬರುವಂತ ಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಅದೇ ಇರೋದು. ಹಾಗಾಗಿ ನಾವು ಇದನ್ನು ಮುಂಜಾಗೃತವಾಗಿ ಎಲ್ಲಾದ್ರೂ ಒಂದು ಚುಕ್ಕೆ ನೋಡಿದ ತಕ್ಷಣ ಒಂದು ಏನು ಅಂತಂದ್ರೆ ಪ್ರಿಕಾಷನರಿ ಒಂದು ತಗೊಂಡು ಪ್ರೊಫಿಲಾಕ್ಟಿಕ್ ಸ್ಪ್ರೇ ಅಂತ ಹೇಳ್ತೀವಿ ನಾವು, ಅದನ್ನೊಂದು ತಗೊಂಡ್ರೆ ಒಳ್ಳೆಯದು. ಹಾಗಾಗಿ ನಾವು ಇಳುವರಿಯನ್ನು ಕೂಡ ಕಡಿಮೆ ಆಗುವುದನ್ನು ಸಹಿತ ನಾವು ತಪ್ಪಿಸಬಹುದು ಅಂತ ಹೇಳ್ಬಹುದು. ಈಗ ಎಲ್ಲೇ ಒಂದ್ ಕಡೆ ರೈತರ ಒಂದು ತಪ್ಪು ಅಭಿಪ್ರಾಯ ಇದೆ ಮೇಡಮ್, ಅಂದ್ರೆ ಶೇಂಗಾ ಬೆಳೆ ಬಿತ್ತನೆಗೆ ಪೂರ್ವ ಅಂತಂದ್ರೆ ಹೆಚ್ಚಾಗಿ ನಾವು ಕೊಟ್ಟಿಗೆ ಗೊಬ್ಬರ ಕೊಡೋದ್ರಿಂದ ಈ ಶೇಂಗಾ ಬೆಳೆಯಲ್ಲಿ ಬುಡಸು ರೋಗವನ್ನ ನಾವು ಕಾಣ್ತಾ ಇದ್ದೀವಿ, ಇಲ್ಲಾಂದ್ರೆ ಬುಡಸು ರೋಗ ಬರಲ್ಲ ಅಂತಾರೆ, ಇದು ಎಷ್ಟರ ಮಟ್ಟಿ ಸತ್ಯ ಅಂತ ಹೇಳ್ತೀರಾ? ಅದು ಹಾಗೇನಿಲ್ಲ ಸರ್, ಯಾಕಂದ್ರೆ ಕೊಟ್ಟಿಗೆ ಗೊಬ್ಬರದಲ್ಲಿ ಮಣ್ಣಿನ ಅಂಶ ಅಂತೂ ಇರೋದಿಲ್ಲ. ಯಾಕಂದ್ರೆ ಈ ಶಿಲೀಂಧ್ರ ಇರೋದು ಮಣ್ಣಿನಲ್ಲಿ ಇರೋದ್ರಿಂದ, ಮಣ್ಣಿನಲ್ಲಿ ಇರೋದ್ರಿಂದ ನಾವು ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಬರುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ. ಯಾಕಂದ್ರೆ ಶಿಲೀಂಧ್ರ ಪ್ರಮುಖವಾಗಿ ಮಣ್ಣಿನಲ್ಲೇ ಇರೋದ್ರಿಂದ, ಯಾಕಂದ್ರೆ ಅದಕ್ಕೆ ನ್ಯೂಟ್ರಿಯಂಟು ಸಿಗೋದು ಮಣ್ಣಿನಲ್ಲೇ ಸಿಗ್ತಾ ಇರುತ್ತೆ. ಯಾಕಂದ್ರೆ ಅದಕ್ಕೆ ಬೇಕಾದಂತ ವಾತಾವರಣದ ಕಂಡೀಷನ್ ಆಗಿರಬಹುದು, ಅದಕ್ಕೆ ಅದರದ ಗ್ರೋತು, ಮತ್ತೆ ಅದು ಮಲ್ಟಿಪ್ಲಿಕೇಶನ್ ಅಂತ ನಾವೇನ್ ಹೇಳ್ತೀವಿ, ಅದಕ್ಕೆ ಬರುವಂತ ಪ್ರಮುಖ ಒಂದು ವ್ಯವಸ್ಥೆ ನಾವು ಮಣ್ಣಿನಲ್ಲೇ ಇರೋದ್ರಿಂದ, ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಅದು ಏನು ಬೂಸು ರೋಗ ಅಥವಾ ನೀವು ಸೊರಗು ರೋಗ ಅಂತ ಹೇಳ್ತೀರಾ ಅದು ಕಂಡು ಬರೋದು ಅನ್ನೋದು ಒಂದು ನನಗೆ ತಪ್ಪು ಕಲ್ಪನೆ ಅಂತ ಅನ್ಸುತ್ತೆ ಸರ್. ಒಟ್ಟಾರೆ ಇಷ್ಟೆಲ್ಲ ಒಂದು ಕೃಷಿ ಬೆಳೆಗಳಲ್ಲಿ ಈ ರೋಗಗಳ ಬಾಧೆ ಕಂಡು ಬಂದಾಗ ಅಂದ್ರೆ ಅವನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ರೈತರಿಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ಈ ಸದ್ಯ ನಾನು ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರಿನಲ್ಲಿ ಸಹಾಯಕ ಪ್ರಾಧ್ಯಾಪಕಳಾಗಿ ಕೆಲಸ ಮಾಡ್ತಾ ಇದ್ದೇನೆ. ನೀವು ಯಾವುದೇ ತರನಾಗಿ ಇಲ್ಲಿ ಹೆಚ್ಚಾಗಿ ಕಾಲೇಜ್ನಲ್ಲಿ ಅಡಿಕೆ ಬೆಳೆಯಾಗಿ ದಾಳಿಂಬೆ ಬೆಳೆಯಾಗಲಿ ರೈತರು ಬರ್ತಾನೆ ಇರ್ತಾರೆ, ನೀವು ಸಹಿತ ಈ ತೋಟಗಾರಿಕಾ ಮಹಾವಿದ್ಯಾಲಯ ಸಸ್ಯರೋಗಶಾಸ್ತ್ರಕ್ಕೆ ಬಂದು ನಮ್ಮನ್ನ ಭೇಟಿ ಮಾಡಬಹುದು. ಹಾಗಾಗಿ ನಿಮಗೇನಾದ್ರೂ ತೊಂದರೆ ಅನಿಸಿದಲ್ಲಿ ನಮ್ಮನ್ನು ದೂರವಾಣಿ ಮುಖಾಂತರ ನಾವು ಸಂಪರ್ಕ ಕೂಡ ಮಾಡಬಹುದು. ಸಂಪರ್ಕ ಸಂಖ್ಯೆ ಬಂದು 8748068995. ಒಳ್ಳೇದು ಮೇಡಮ್. ಇಲ್ಲೇ ತನಕ ಈ ಒಂದು ಬಾಳೆ, ಸುಗಂಧರಾಜ ಮತ್ತು ಸೇವಂತಿಗೆ ಹೂವು ಹಾಗೂ ಈ ಒಂದು ಶೇಂಗಾ ಬೆಳೆಗಳಲ್ಲಿ ಬರ್ತಕ್ಕಂಥ ರೋಗಗಳು ಯಾವ್ಯಾವ ಅಂತ ಹೇಳಿದ್ರ, ಜೊತೆಗೆ ಇವುಗಳನ್ನೆಲ್ಲ ಯಾವ ರೀತಿ ಅಥಾರಿಟಿ ಮಾಡಬೇಕು ಅಂತೇಳಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್, ಧನ್ಯವಾದಗಳು. ಇದುವರೆಗೂ ಬಾಳೆ, ಸುಗಂಧರಾಜ, ಸೇವಂತಿಗೆ ಹಾಗೂ ಶೇಂಗಾ ಬೆಳೆಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳು ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗುರುದೇವಿ ವಿ ನವಲಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಇದೀಗ ಪೇಟೆ ಧಾರಣೆ. ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನೆಲಗಡಲೆ ನಾಟಿ ಕ್ವಿಂಟಲ್ಗೆ ಕನಿಷ್ಠ 4,839 ರೂಪಾಯಿಗಳು, ಗರಿಷ್ಠ 7,649 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಲ್ಗೆ ಕನಿಷ್ಠ 3,300 ರೂಪಾಯಿಗಳು, ಗರಿಷ್ಠ 6,550 ರೂಪಾಯಿಗಳು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಲ್ಗೆ ಕನಿಷ್ಠ 7,000 ರೂಪಾಯಿಗಳು, ಗರಿಷ್ಠ 8,000 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಲ್ಗೆ ಕನಿಷ್ಠ 4,000 ರೂಪಾಯಿಗಳು, ಗರಿಷ್ಠ 5,000 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಹುರುಳಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 8,000 ರೂಪಾಯಿಗಳು, ಗರಿಷ್ಠ 9,000 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳು, ಗರಿಷ್ಠ 2,200 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,800 ರೂಪಾಯಿಗಳು, ಗರಿಷ್ಠ 3,200 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 600 ರೂಪಾಯಿಗಳು, ಗರಿಷ್ಠ 1,000 ರೂಪಾಯಿಗಳು. ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳು, ಗರಿಷ್ಠ 2,200 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ಎಲೆಕೋಸು ಕ್ವಿಂಟಲ್ಗೆ ಕನಿಷ್ಠ 600 ರೂಪಾಯಿಗಳು, ಗರಿಷ್ಠ 800 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 4,000 ರೂಪಾಯಿಗಳು, ಗರಿಷ್ಠ 4,500 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಲ್ಗೆ ಕನಿಷ್ಠ 4,000 ರೂಪಾಯಿಗಳು, ಗರಿಷ್ಠ 4,500 ರೂಪಾಯಿಗಳು. ಹೂಕೋಸು ಕ್ವಿಂಟಲ್ಗೆ ಕನಿಷ್ಠ 1,200 ರೂಪಾಯಿಗಳು, ಗರಿಷ್ಠ 1,600 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,600 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 3,500 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 5,000 ರೂಪಾಯಿಗಳು, ಗರಿಷ್ಠ 6,000 ರೂಪಾಯಿಗಳು. ಕರಬೂಜ ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ನವಿಲುಕೋಸು ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 3,500 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,600 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ನಿಂಬೆಹಣ್ಣು ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 4,000 ರೂಪಾಯಿಗಳು. ಮಾವಿನ ಹಣ್ಣು ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 4,000 ರೂಪಾಯಿಗಳು. ಮೂಸಂಬಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 3,500 ರೂಪಾಯಿಗಳು. ಈರುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 300 ರೂಪಾಯಿಗಳು, ಗರಿಷ್ಠ 1,300 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳು, ಗರಿಷ್ಠ 2,200 ರೂಪಾಯಿಗಳು. ಅನಾನಸ್ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ದಾಳಿಂಬೆ ಕ್ವಿಂಟಲ್ಗೆ ಕನಿಷ್ಠ 4,000 ರೂಪಾಯಿಗಳು, ಗರಿಷ್ಠ 4,500 ರೂಪಾಯಿಗಳು. ಆಲೂಗಡ್ಡೆ ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 1,400 ರೂಪಾಯಿಗಳು. ಮೂಲಂಗಿ ಕ್ವಿಂಟಲ್ಗೆ ಕನಿಷ್ಠ 2,800 ರೂಪಾಯಿಗಳು, ಗರಿಷ್ಠ 3,200 ರೂಪಾಯಿಗಳು. ಹೀರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳು, ಗರಿಷ್ಠ 2,200 ರೂಪಾಯಿಗಳು. ಸೀಮೆ ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ಸುವರ್ಣಗೆಡ್ಡೆ ಕ್ವಿಂಟಲ್ಗೆ ಕನಿಷ್ಠ 2,800 ರೂಪಾಯಿಗಳು, ಗರಿಷ್ಠ 3,200 ರೂಪಾಯಿಗಳು. ಸಿಹಿಗೆಣಸು ಕ್ವಿಂಟಲ್ಗೆ ಕನಿಷ್ಠ 1,400 ರೂಪಾಯಿಗಳು, ಗರಿಷ್ಠ 1,600 ರೂಪಾಯಿಗಳು. ಸಿಹಿಗುಂಬಳಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 1,500 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 3,500 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಲ್ಗೆ ಕನಿಷ್ಠ 2,400 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 2,270 ರೂಪಾಯಿಗಳು, ಗರಿಷ್ಠ 2,555 ರೂಪಾಯಿಗಳು. ಧನಿಯಾ ಕೊತ್ತಂಬರಿ ಬೀಜ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 5,778 ರೂಪಾಯಿಗಳು. ನೆಲಗಡಲೆ ಕ್ವಿಂಟಲ್ಗೆ ಕನಿಷ್ಠ 3,769 ರೂಪಾಯಿಗಳು, ಗರಿಷ್ಠ 7,389 ರೂಪಾಯಿಗಳು. ಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1,553 ರೂಪಾಯಿಗಳು, ಗರಿಷ್ಠ 2,931 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1,739 ರೂಪಾಯಿಗಳು, ಗರಿಷ್ಠ 1,951 ರೂಪಾಯಿಗಳು. ನವಣೆ ಕ್ವಿಂಟಲ್ಗೆ ಕನಿಷ್ಠ 3,960 ರೂಪಾಯಿಗಳು, ಗರಿಷ್ಠ 4,270 ರೂಪಾಯಿಗಳು. ತೊಗರಿ ಕ್ವಿಂಟಲ್ಗೆ ಕನಿಷ್ಠ 6,336 ರೂಪಾಯಿಗಳು, ಗರಿಷ್ಠ 9,787 ರೂಪಾಯಿಗಳು. ಇದುವರೆಗೂ ಪೇಟೆ ಧಾರಣೆ ಕೇಳಿದಿರಿ. ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತಿದೆ. ಪ್ರತಿ ಹೊಲಕ್ಕೆ ಸಿಗುತ್ತಿದೆ ನೀರು. ಇದು ನವಭಾರತದ ಯಶೋಗಾಥೆ. ಬೆಳೆಯ ಅಧಿಕ ಇಳುವರಿಗೆ ಬೀಜ ರಸಗೊಬ್ಬರದ ಜೊತೆಗೆ ನೀರು ಕೂಡ ಪ್ರಮುಖ ಅಂಶವಾಗಿದೆ. ನೀರಿನ ಸಮರ್ಥ ಬಳಕೆ ಕೇವಲ ಮಣ್ಣಿನ ಫಲವತ್ತತೆ ಹೆಚ್ಚಿಸುವುದಷ್ಟೇ ಅಲ್ಲ, ಉತ್ಪಾದನೆ ಹೆಚ್ಚಿಸಲು ಮತ್ತು ಪರಿಸರದ ಸಮತೋಲನಕ್ಕೆ ಸಹಕಾರಿಯಾಗಿದೆ. ಆದ್ದರಿಂದ ಅಷ್ಟೇ ನೀರಿನಿಂದ ಬಹುದಿನದವರೆಗೆ ನೀರಾವರಿ ಮತ್ತು ಹೆಚ್ಚಿನ ಪ್ರದೇಶಕ್ಕೆ ನೀರಾವರಿಯನ್ನು ಒದಗಿಸಲು ಸಾಧ್ಯವಿದೆ. ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನೇತೃತ್ವದಲ್ಲಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ 2015-16 ಸಾಲಿನಲ್ಲಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದರೆ ಪ್ರತಿ ಹನಿಗೆ ಅಧಿಕ ಬೆಳೆ ಯೋಜನೆಯನ್ನು ಜಾರಿಗೆ ತಂದಿದೆ. ಸಿಂಚಾಯಿ ಮೇ ಭೀ ಸೈಂಟಿಫಿಕ್ ಆರ್ ಟೆಕ್ನಾಲಜಿಕಲ್ ಅಪ್ರೋಚ್